ಆಡು ಸಾಕಾಣಿಕೆ ಕುರಿತು ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಎಚ್ ಬಿ ರಾಮಡಿಗೆ. ರೈತ ಬಾಂಧವರೇ, ಕುರಿ ಮತ್ತು ಮೇಕೆ ಸಾಕಾಣಿಕೆ ನಮ್ಮ ರೈತರಿಗೆ ಹೊಸದೇನೂ ಅಲ್ಲ. ಈ ಹಿಂದೆ ಎಮ್ಮೆ, ಎತ್ತು, ಆಕಳು ಜೊತೆಗೆ ಕುರಿ, ಕೋಳಿ ಇಂಥವೆಲ್ಲ ಸಾಕುವಂತ ಬಂದಂಥವರೇ. ಮುಂಚೆ ಈ ಕುರಿ ಮತ್ತು ಆಡನ್ನು ಹೊಲದಲ್ಲಿ ಬಿಟ್ಟು ಅಥವಾ ಅಡವಿಯಲ್ಲಿ ಬಿಟ್ಟು ಮೇಯಿಸ್ಕೊಂಡು ಮನೆಗೆ ಬರೋದು ಹೀಗೆಲ್ಲ ಹೋಯ್ತು. ಮತ್ತು ಹೊಸ ತಂತ್ರಜ್ಞಾನ ಬಂದು ಕಟ್ಟಿ ಮೇಯಿಸೋದು ಅಂಥೇಳಿ ಅದಕ್ಕೆ ಬೇಕಾದಂಥ ಆಹಾರವನ್ನು ತಯಾರು ಮಾಡ್ಕೋಬೋದು ಅನ್ನುವಂಥದ್ದು, ಇವೆಲ್ಲ ಹೊಸ ಸಂಶೋಧನೆಗೂ ಬಂದ ನಂತರ ಇವತ್ತು ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಈ ನಿಟ್ಟಿನೊಳಗೆ ಹೆಚ್ಚಿನ ಮಾಹಿತಿ ಬೇಕಾಗಿದೆ ರೈತರಿಗೆ. ಇದನ್ನು ತಿಳಿಸ್ಕೊಳ್ಳಿಕ್ಕೆ ಬಂದರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರುವಂಥ ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರು ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಜಯಶ್ರೀ ಅವರೇ. ನಮಸ್ತೆ. ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಇದರ ಮಹತ್ವ ಏನು, ಯಾಕೆ ಸಾಕಬೇಕು? ಇತ್ತೀಚಿನ ದಿನಗಳಲ್ಲಿ ಜಾನುವಾರು ಅಭಿವೃದ್ಧಿ ನಾವು ನೋಡಬೇಕು ಅಂತಂದರೆ ಮುಖ್ಯವಾಗಿ ಕುರಿ ಮೇಕೆ ಸಾಕಾಣಿಕೆ ಬಹಳ ಮಹತ್ವ ಪಡೀತಾ ಇದೆ. ಯಾಕಪ್ಪ ಅಂತಂದರೆ ಅದರ ಮಾರುಕಟ್ಟೆ ಆಗಿರ್ಬೋದು, ಅದರ ನಿರ್ವಹಣೆ ಆಗಿರ್ಬೋದು ಬಹಳ ಒಂದು ಈಸಿ ಮೆಥಡ್ ಅಂತ ಹೇಳ್ಬೋದು. ಹಸು ಹೇಗೆ ಹಾಲು ಕೊಡುತ್ತಲ್ಲ ಅದೇ ಥರ ಕೆಲವೊಂದು ತಳಿಗಳಿದ್ದಾವೆ, ಮೇಕೆ ತಳಿಗಳು ಹಾಲನ್ನು ಕೊಡುತ್ತವೆ, ಅದರ ಜೊತೆಗೆ ಉಣ್ಣೆಯನ್ನು ಕೂಡ ಕೊಡ್ತವೆ. ಸೊ ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ರೈತರು ಇದಕ್ಕೆ ಕುರಿ ಮೇಕೆ ಸಾಕಾಣಿಕೆಯತ್ತ ಹೆಚ್ಚು ಒಲವನ್ನು ತೋರ್ತಾ ಇದ್ದಾರೆ. ಅಂದರೆ ಈಗ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ನಾವು ಏನೇನು ಗಮನಿಸ್ಕೋಗಿಲ್ಲ? ಮುಖ್ಯವಾಗಿ ಅಂದರೆ ನಾವು ಯಾವುದೇ ಒಂದು ಸಾಕಾಣಿಕೆ ಪದ್ಧತಿಯನ್ನು ನಾವು ಗಮನದಲ್ಲಿ ಇಟ್ಕೋಬೇಕಂದ್ರೆ ನಾವು ಯಾಕೆ ಸಾಕೋತಿದ್ದೀವಿ ಅಂತ ನಮಗೆ ತಿಳಿದಿರಬೇಕು. ಅಂದರೆ ಈಗ ಕುರಿ ಮೇಕೆಯನ್ನು ನಾವು ಮುಖ್ಯವಾಗಿ ಮಾಂಸಕ್ಕಾಗಿಯೇ ಸಾಕೋತೀವಿ, ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಹಾಲಿಗಾಗಿ ಕೂಡ ಸಾಕೋತಾರೆ. ಅದರ ತಕ್ಕಂಗೆ ನಾವು ಯಾವ್ಯಾವ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಅದರದ ಆಹಾರ ಕ್ರಮಗಳೇನು, ಆಮೇಲೆ ರೋಗ ನಿರ್ವಹಣೆ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಮಗೆ ವೈಜ್ಞಾನಿಕವಾಗಿ ಗೊತ್ತಿರಬೇಕು. ಇದರ ಜೊತೆಗೆ ಮಾರುಕಟ್ಟೆಯ ಏನೇನು ಸೌಲಭ್ಯಗಳಿದ್ದಾವೆ ಅದು ಕೂಡ ಗೊತ್ತಾಗಬೇಕು. ಯಾಕಂದರೆ ನಾವು ಸಾಕಾಣಿಕೆ ಮಾಡ್ತೀವಿ ಮತ್ತು ಅದಕ್ಕೆ ಮಾರುಕಟ್ಟೆ ಸರಿಯಾಗಿ ಮಾರುಕಟ್ಟೆ ಸಿಗಲಿಲ್ಲ ಅಂದರೆ ಆ ಉದ್ಯಮ ನಮಗೆ ಫೇಲ್ ಆಗುತ್ತೆ. ಸೊ ಮಾರುಕಟ್ಟೆಯನ್ನು ಕೂಡ ನಾವು ನೋಡಬೇಕಾಗತ್ತೆ. ಈಗ ನಮ್ಮ ಭಾಗಕ್ಕೆ ಅಂದರೆ ನಮ್ಮ ಪ್ರದೇಶಕ್ಕೆ ಯಾವ ತಳಿ ಸೂಕ್ತ ಅಂತ, ಈಗ ಧಾರವಾಡ, ಹಾವೇರಿ, ಗದಗು, ಬಾಗಲಕೋಟೆ ಇಂಥ ಪ್ರದೇಶದಲ್ಲಿ ನಾವು ನೋಡ್ಕೊಂಡಾಗ ನಾವು ಕುರಿ ಮೇಕೆಗಳನ್ನು ಬೇರೆ ಬೇರೆ ಥರನಾಗಿ ನಾವು ವಿಂಗಡಿಸ್ಕೋತೀವಿ, ಮುಖ್ಯವಾಗಿ ಹವಾಮಾನಕ್ಕೆ ಅನುಗುಣವಾಗಿ. ಈಗ ಉತ್ತರ ಭಾರತದ ಪ್ರದೇಶದಲ್ಲಿ ಬೇರೆ ಬೇರೆ ಕುರಿ ಮೇಕೆ ತಳಿಗಳಿದ್ದಾವೆ. ಸೊ ಇದು ಹವಾಮಾನಕ್ಕೆ ಅನುಗುಣವಾಗಿ ಅಲ್ಲಿಯ ತಳಿಗಳೇನಿದ್ದಾವೆ ಅಲ್ಲ ಅಲ್ಲಿ ಅವು ಸ್ವಭಾವವನ್ನು ಹೊಂದಿರುತ್ತವೆ. ಈ ಉತ್ತರ ಭಾಗದಲ್ಲಿ ಅಂತಂದರೆ ಅವು ಮುಖ್ಯವಾಗಿ ತಂಪಾದ ವಾತಾವರಣಕ್ಕೆ ಹೊಂದಿಕೊಂಡಿರ್ತವೆ. ಈ ನಮ್ಮ ಭಾಗದ ಉತ್ತರ ಕರ್ನಾಟಕದ ಭಾಗದಲ್ಲಿ ಆಲ್ಮೋಸ್ಟ್ ನಾವು ಪೂರ್ವ ಪಶ್ಚಿಮ ಆಗಿರ್ಬೋದು ದಕ್ಷಿಣ ಭಾರತದ ತಳಿಗಳು ಆಲ್ಮೋಸ್ಟ್ ಎಲ್ಲವೂ ಕೂಡ ಹೊಂದಿಕೊಳ್ಳುತ್ತವೆ. ಸೊ ಆದ್ದರಿಂದ ಮುಖ್ಯವಾಗಿ ಕುರಿಯಲ್ಲಿ ಅಂತಂದರೆ ಡೆಕ್ಕಣಿ ಇದೆ, ಕೆಂಗುರಿ ಇದೆ, ಆಮೇಲೆ ಮಂಡ್ಯ ತಳಿ ಇದೆ, ಕೆಂಗುರಿ, ಮೌಳಿ ಮತ್ತು ಎಡಗ ಅಂತ ಬರುತ್ತೆ. ಅವು ಕೂಡ ಬಹಳ ಪ್ರಚಲಿತವಾದ ಕುರಿ ತಳಿಗಳಿದ್ದಾವೆ. ಮೇಕೆಯಲ್ಲಿ ಬಂದರೆ ನಾವು ಮಾಂಸಕ್ಕಾಗಿ ಸಾಕೋತೀವ ಅಥವಾ ಮತ್ತು ಹಾಲಿಗಾಗಿ ಸಾಕೋತೀವ ಅಂತ ಒಂದು ಪ್ರಶ್ನೆ ಬರುತ್ತೆ. ಮಾಂಸಕ್ಕಾಗಿ ಅಂತಂದರೆ ನಾವು ಶಿರೋಹಿ ತಗೊಳ್ಬೋದು ಅಥವಾ ಓಸ್ಮಾನಾಬಾದಿ, ನಾವು ಲೋಕಲ್ ಅಂತೇನು ಹೇಳ್ತೀವಲ್ಲ ಅದನ್ನು ಕೂಡ ನಾವು ಬೆಳೆಸ್ಕೋಬೋದು. ಮತ್ತು ತೆಲಿಚರಿ ಅಂತ ಬರುತ್ತೆ, ಆಮೇಲೆ ಬೋಯರ್ ಅಂತ ಬರುತ್ತೆ. ಇದರ ಜೊತೆಗೆ ನಾವು ಹಾಲಿನ ತಳಿ ಅಂತ ನೋಡಬೇಕಾದ್ರೆ ಮುಖ್ಯವಾಗಿ ಅಂದರೆ ಜಮುನಾಪುರಿ ಬರುತ್ತೆ, ಆಮೇಲೆ ಬೀಟಲ್ ಅಂತ ಬರುತ್ತೆ, ಆಮೇಲೆ ಕೆಲವೊಂದು ಬಾರ್ಬರಿ ತಳಿಗಳು ಬರ್ತವೆ. ಮುಖ್ಯವಾಗಿ ಹಾಲಿನ ತಳಿಗಳು ಕೆಚ್ಚಲು ಯೂಶ್ವಲಿ ಉದ್ದ ಇರುತ್ತೆ, ಆಮೇಲೆ ಕಿವಿಗಳು ಕೂಡ ಉದ್ದ ಇರುತ್ತೆ. ಸೊ ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಸಾಕಾಣಿಕೆಯನ್ನು ಮಾಡ್ಕೋಬೋದು. ಸಹಜವಾಗಿ ರೈತರು ಮಾಂಸಕ್ಕಾಗಿ ಸಾಕೋದ ಜಾಸ್ತಿ? ಹಾ, ಜಾಸ್ತಿ ಅಂತಂದರೆ ಮುಖ್ಯವಾಗಿ ಮಾಂಸಕ್ಕಾಗಿ ಸಾಕೋತಾರೆ. ಈಗ ಕೆಲವೊಂದು ಟಗರುಗಳನ್ನು ತರುತ್ತಾರೆ, ಆಮೇಲೆ 6 ತಿಂಗಳವರೆಗೂ ಸಾಕೊಂಡು ಮುಂದೆ ಕೂಡ ಈ ಥರ ಮಾಂಸಕ್ಕಾಗಿನೇ ಮಾರ್ತಾರೆ. ಇಲ್ಲ ಕೆಲವೊಬ್ಬರು ಬ್ರೀಡಿಂಗ್ ಪರ್ಪಸ್ ಕೂಡ ಮಾಡ್ತಾರೆ, ಅಂದರೆ ಮರಿಗಳನ್ನು, ಈಗ ಕೆಲವೊಂದು ತಳಿಗಳಿರ್ತವೆ ಆ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಮರಿಗಳನ್ನು ಮಾಡಿ ಸೇಲ್ ಮಾಡುವಂಥ ಪದ್ಧತಿ ಕೂಡ ಇದೆ. ಈ ಸಾಕಾಣಿಕೆ ಪದ್ಧತಿಯಲ್ಲಿ ವೈವಿಧ್ಯತೆ ವ್ಯತ್ಯಾಸ ಏನ್ರಿ ಇರುತ್ತೆ? ಕುರಿ ಸ್ವಲ್ಪ ಮೃದುವಾದ ಒಂದು ಪ್ರಾಣಿ ಅಂತ ಹೇಳ್ಬೋದು. ಅದು ಮೃದುವಾದ ಆಹಾರವನ್ನು ಇಷ್ಟಪಡುತ್ತೆ, ಅಂದರೆ ಮುಖ್ಯವಾಗಿ ಮೆದುವಾದ ಹುಲ್ಲನ್ನು ಇಷ್ಟಪಡುತ್ತೆ. ಆದರೆ ಮೇಕೆ ಹಾಗಲ್ಲ, ಅದು ಗಿಡಗಂಟಿಗಳನ್ನು ಮಾತ್ರ ಇಷ್ಟಪಡುತ್ತೆ. ಸೊ ಅದ್ರ ಜೊತೆಗೆ ಈ ಆಕಾರದನ್ನು ನೋಡಿದಾಗ ಕುರಿ ಸ್ವಲ್ಪ ದಪ್ಪ ಇರುತ್ತೆ, ಮೇಕೆ ಸ್ವಲ್ಪ ತಿಳಿವು ಇರುತ್ತೆ. ಸೊ ಇದನ್ನು ನಾವು ಗಮನದಲ್ಲಿಟ್ಕೊಂಡು ಆಹಾರ ಕ್ರಮದಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಮುಖ್ಯವಾಗಿ ಅಂದರೆ ಹುಲ್ಲಿನಲ್ಲೇ ವ್ಯತ್ಯಾಸ ಆಗುತ್ತೆ. ಕುರಿನ ನಾವು ಗಮನದಲ್ಲಿಟ್ಕೊಂಡಾಗ ಕುರಿಯ ಬಾಲ ಏನಿರುತ್ತೆ, ಉದ್ದ ಇರುತ್ತೆ, ಆಮೇಲೆ ಕೆಳಗಡೆ ಇರುತ್ತೆ. ಆಮೇಲೆ ಮೇಕೆ ಮೇಕೆಯನ್ನು ನೋಡಿದಾಗ ಅದು ಬಾಲ ಚಿಕ್ಕದೇ ಇರುತ್ತೆ ಮತ್ತು ಮೇಲೆ ಇರುತ್ತೆ. ಆಮೇಲೆ ಕುರಿಗಳು ಯಾವಾಗಲೂ ಗಿಡಗಂಟಿಗಳನ್ನು ಬ್ರೌಸಿಂಗ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಅದನ್ನು ಇಷ್ಟಪಟ್ಟು ತಿಂತವೆ. ಇನ್ನು ಆಹಾರದ ಕ್ರಮಗಳು, ನೀವು ಸಾಕಾಣಿಕೆ ಪದ್ಧತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಈಗ ನಾವು ಮೊದಲೆಲ್ಲ ಅಂತರ ಸಂಚಾರಿ ಪದ್ಧತಿ ಅಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಅರೆಕಾಲಿಕ ಪದ್ಧತಿ ಅಂತ ಬರುತ್ತೆ, ಅಂದರೆ ಕೇವಲ ಮೇಲಿಕ್ಕೆ ಹೊರಗಡೆ ಬಿಟ್ಟು ಆಮೇಲೆ ಅದಕ್ಕೇನು ದಾನಿ ಮಿಶ್ರಣ ಇರುತ್ತಲ್ಲ ಅದನ್ನ ಹಾಕೋದು. ಆಮೇಲೆ ಇನ್ನೊಂದು ಪದ್ಧತಿ ಅಂದರೆ ಕೊಟ್ಟಿಗೆ ಪದ್ಧತಿ ಅಂತ ಇದೆ. ಸೊ ಕೊಟ್ಟಿಗೆಯಲ್ಲಿ ನಾವು ಪ್ಯೂರ್ ಆಗಿ ಅದಕ್ಕೆ ಏನೇನು ಆಹಾರ ಕ್ರಮಗಳಿದಾವಲ್ಲ ಅಲ್ಲೇನ ಹಾಕ್ತೀವಿ, ಅವಕ್ಕೇನು ಮೇಲಿಕ್ಕೆ ಬಿಡೋದಿಲ್ಲ. ಸೊ ಇದು ವ್ಯತ್ಯಾಸ ಆಗುತ್ತೆ. ಈಗ ನಾವು ಸಂಚಾರಿ ಪದ್ಧತಿಯಲ್ಲಿ ಅಂದರೆ ಹೊರಗಡೆದೇನು ಗಿಡಗಂಟಿಗಳಿದ್ದಾವೆ ಹುಲ್ಲನ್ನು ಅಲ್ಲೇ ತಿಂದು ಬರುತ್ತೆ. ಆಮೇಲೆ ಅದನ್ನೇನು ಒಂದು ಊರಿಂದ ಇನ್ನೊಂದು ಊರಿಗೆ ಸಾಗಿಸ್ತಿರುವಾಗ ದಾನಿ ಮಿಶ್ರಣವನ್ನು ಕೊಡಬೇಕಾಗುತ್ತೆ. ಮುಖ್ಯವಾಗಿ ನಾವು ದಾನಿ ಮಿಶ್ರಣವನ್ನು ಒಂದು 100 kg ನಾವು ದಾನಿ ಮಿಶ್ರಣವನ್ನು ಏನಾದರೂ ಮಾಡಬೇಕು ಅಂತಂದರೆ ಕೆಲವೊಂದು ಪದಾರ್ಥಗಳನ್ನು ನಾವು ಉಪಯೋಗ ಮಾಡ್ಕೋಬೇಕಾಗುತ್ತೆ. ಮುಖ್ಯವಾಗಿ ಏಕದಳದ ನುಚ್ಚನ್ನು ಒಂದು 40 kg ಅಷ್ಟು ನಾವು ತಗೊಂಡ್ರೆ, ಮುಖ್ಯವಾಗಿ ಅದರಲ್ಲಿ ಗೊಂಜಾಳ ಆಗಿರ್ಬೋದು, ಜೋಳ ಆಗಿರ್ಬೋದು, ನವಣೆ, ಈ ಥರ ನಾವು ಬೆಳೆದಿರುವಂಥ ರೈತರ ಬೆಳೆದಿರುವಂತಹ ಪದಾರ್ಥಗಳನ್ನು ತಗೊಂಡು ಇದನ್ನು ದಾನಿ ಮಿಶ್ರಣವನ್ನು ಮಾಡ್ಕೋಬೇಕು. ಮತ್ತು ಎಣ್ಣೆ ಕಾಳುಗಳಂದರೆ ಮುಖ್ಯವಾಗಿ ಸೋಯಾಬೀನ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಅದನ್ನೊಂದು 30 kg ತಗೋಬೇಕಾಗುತ್ತೆ. ಆಮೇಲೆ ತೌಡು, ಯಾವುದೇ ತೌಡು, ಶೇಂಗಾ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಕಡಲೆ, ಗೋಧಿ ಇವುದೆಲ್ಲ ತೌಡುಗಳನ್ನು ಕೂಡ ಒಂದು 20 kg ಅಷ್ಟು ತಗೋಬೇಕಾಗುತ್ತೆ. ಸೊ ಇದರ ಜೊತೆಗೆ ನಾವು ಲವಣ ಮಿಶ್ರಣ, ಇಂಗ್ಲೀಷಲ್ಲಿ ನಾವು ಮಿನರಲ್ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಇದನ್ನು ಕೂಡ ಕೊಡಬೇಕಾಗುತ್ತೆ. ಸುಮಾರು 3 kg ಅಷ್ಟು ಕೂಡ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಆಮೇಲೆ 1 kg ಅಷ್ಟು ಉಪ್ಪು, ಅಂದರೆ ಒಂದು ಬ್ಯಾಲೆನ್ಸ್ ರೇಷನ್ ಅಂತ ನಾವು ಹೇಳ್ತೀವಿ. ಏಕದಳದ ನುಚ್ಚು, ಎಣ್ಣೆಕಾಳು, ತೌಡು, ಲವಣ ಮಿಶ್ರಣ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ 100 kg ಅಷ್ಟು ನಾವು ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಸುಮಾರು ಏನಿಲ್ಲ ಅಂದರೂ 750-500 gram ಅಷ್ಟು ನಾವು ಪ್ರತಿ ಕುರಿ ಮೇಕೆಗೆ ನಾವು ಕೊಡಬೇಕು. ಪ್ರತಿದಿನ ಕೊಡಬೇಕು. ಈ ದಾನಿ ಮಿಶ್ರಣ ಅಂದ್ರಲ್ಲ, ಎಷ್ಟು ದಿನ ಇಡಬಹುದು ಇದನ್ನ ಒಂದ್ಸಲ ತಯಾರು ಮಾಡಿದ್ರೆ? ಏನಿಲ್ಲ ಅಂದ್ರೆ ನಾವು 2-3 ತಿಂಗಳವರೆಗೂ ಇಡಬಹುದು, ಯಾಕಂದ್ರೆ ಇವು ಒಣ ಉಪ ಪದಾರ್ಥಗಳಾಗಿರೋದ್ರಿಂದ ನಾವು 2-3 ತಿಂಗಳವರೆಗೂ ಕೂಡ ಇಡಬಹುದು. ಸೊ ಇದರ ಜೊತೆಗೆ ನಾವು ಕೂಡ ಹಸಿರು ಹುಲ್ಲನ್ನು ಕೂಡ ಕೊಡಬೇಕಾಗುತ್ತೆ. ಸುಮಾರು 5-7 kg ಅಷ್ಟು ಹಸಿರು ಹುಲ್ಲನ್ನು ಕೊಡಬೇಕು. ಆಮೇಲೆ ಒಣ ಹೊಟ್ಟ ಅಥವಾ ಒಣ ಹುಲ್ಲು ಅಂತ ಏನು ಹೇಳ್ತೀವಲ್ಲ ಅದನ್ನು ಕೂಡ ಒಂದು 2-3 kg ಅಷ್ಟು ಕೊಡಬೇಕಾಗುತ್ತೆ. ಕೆಲವೊಂದಿಷ್ಟು ಕಡೆಗೆ ಮೇವು ನಾವು ಬೇಡದಾಗ ಸಿಗ್ಲಿಕ್ಕಿಲ್ಲ, ಹೌದಲ್ಲ? ಬೇಸಿಗೆ ಒಳಗಂತರೂ ಸಿಗುದು ಕಷ್ಟ ಆಗುತ್ತೆ. ಅವಾಗ ರಸಮೇವು ಅಂತದೇನ ಕೊಡ್ತಾರೆ? ಹಾ, ರಸಮೇವು ಕೂಡ ಮಾಡ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ರಸಮೇವನು ಕೂಡ ರೆಡಿಮೇಡ್ ಆಗಿ ಸಪ್ಲೈ ಮಾಡ್ತಿದ್ದಾರೆ. ಸೊ ಅದನ್ನು ಕೂಡ ಕೊಂಡು ತಗೊಂಡು ರೈತರು ಅದನ್ನ ಹಾಕ್ತಿದ್ದಾರೆ. ಯಾವ್ದು ಆರ್ಥಿಕವಾಗಿ ಅವರಿಗೆ ಅನುಕೂಲ ಆಗಬೇಕಾಯ್ತು ಅಂದ್ರೆ ಒಂದು ರಸಮೇವು ಘಟಕವನ್ನು ತಯಾರು ಮಾಡ್ಕೊಳ್ಳೋದೇ ಒಳ್ಳೇದು. ಮುಖ್ಯವಾಗಿ ಅವರು ಹುಲ್ಲನ ಜಾಗ ಇತ್ತಂದ್ರೆ ಹುಲ್ಲನ ಬೆಳ್ಕೊಳ್ಳೋದು ಕೂಡ ಸೂಕ್ತ ಅಂತ ಹೇಳ್ತೀವಿ. ಹುಲ್ಲಿನಲ್ಲಿ ಬೇರೆ ಬೇರೆ ತರಗಳಿದಾವೆ. ಏಕದಳ ಮೇವಿನ ಬೆಳೆಗಳಿದಾವೆ, ದ್ವಿದಳ ಮೇವಿನ ಬೆಳೆಗಳಿದಾವೆ. ಅದರಲ್ಲೇ ನಾವು ಏಕವಾರ್ಷಿಕ ಮತ್ತು ಬಹುವಾರ್ಷಿಕ ಅಂತ ಹೇಳ್ತೀವಿ. ಸೊ ಏಕದಳ ಮತ್ತು ದ್ವಿದಳ ಮೇವಿನ ಬೆಳೆಗಳನ್ನ ಬೆಳ್ಕೊಂಡು ಕೊಡೋದ್ರಿಂದ ಕೂಡ ಆಹಾರದ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು. ಯಾಕಂದ್ರೆ ನಾವು ಯಾವುದೇ ಒಂದು ಈ ಸಾಕಾಣಿಕೆ ಪದ್ಧತಿಯಲ್ಲಿ ತಗೊಂಡಾಗ ಸುಮಾರು 60-70% ಖರ್ಚು ನಮಗೆ ಮುಖ್ಯವಾಗಿ ಹೋಗೋದು ಆಹಾರದಲ್ಲಿ. ಸೊ ಆದ್ರಿಂದ ನಾವೇ ಬೆಳ್ಕೊಂಡಿರುವಂತ ಪದಾರ್ಥಗಳನ್ನ ಕುರಿ ಮೇಕೆಗೆ ಕೊಡೋದ್ರಿಂದ ನಾವು ಆಹಾರದ ಖರ್ಚನ್ನ ತಗ್ಗಿಸಬಹುದು, ಇದರಿಂದ ಲಾಭವನ್ನು ಕೂಡ ಪಡ್ಕೋಬಹುದು. ಅಂದ್ರೆ ದ್ವಿದಳ ಧಾನ್ಯದೊಳಗೆ ಅಲಸಂದಿ ಆಗ್ಬಹುದು, ಹೆಸರಾಗ್ಬಹುದು, ಕುದುರೆ ಮೆಂತೆ ಅಂತ ಇದೆ, ಸ್ಟೈಲು ಅಂತ ಇದೆ. ಏಕದಳದಲ್ಲಿ ಮುಖ್ಯವಾಗಿ ಗೋವಿನ ಜೋಳ ಬರುತ್ತೆ, ಆಮೇಲೆ ಗಡ್ಡೆ ಹುಲ್ಲು, ಗ್ರೇಸಿಂಗ್ ಗಿನಿ ಅಂತ ಬರುತ್ತೆ, ಆಮೇಲೆ ಸಜ್ಜೆ, ಅದನ್ನು ಕೂಡ ಬೆಳ್ಕೋಬಹುದು. ಈ ಮುಖ್ಯವಾಗಿ ಅಂತಂದ್ರೆ ಬಹುವಾರ್ಷಿಕ ಒಂದು ಜೋಳ ಇದೆ, ಅಂದ್ರೆ ಮಲ್ಟಿಕಟ್ ಸ್ವರ್ಗಮ್ ಅಂತ ಹೇಳ್ತೀವಿ. ಅದು ಕೂಡ ಕುರಿ ಮೇಕೆಗೆ ಬಹಳ ಸೂಕ್ತ, ಯಾಕಂದ್ರೆ ಅದರದ್ದು ಕಾಂಡಗಳು ಎಲ್ಲ ತಿಳು ಇರುತ್ತೆ. ಸೊ ಅದನ್ನ ಕುರಿ ಮೇಕೆಗಳು ಇಷ್ಟಪಟ್ಟು ತಿಂತವೆ. ಹಾಗಾಗಿ ಈ ಹಸಿರು ಮೇವನ್ನ ಬೆಳೆಯುವಂತ ಸಂದರ್ಭದೊಳಗೆ ಬರೀ ಏಕದಳ ಬೆಳೆಯುವುದು ಅಥವಾ ಬರೀ ದ್ವಿದಳ ಬೆಳೆಯುವುದು ಹಿಂಗ್ ಮಾಡೋದಕ್ಕಿಂತ ಅದೊಂದು ನಮ್ಮಲ್ಲಿ ಎಷ್ಟು ಪ್ರಾಣಿಗಳಿದಾವೆ ಅಂತ ನೋಡ್ಕೊಂಡ್ಬಿಟ್ಟು ನಾವು ಪ್ಯಾಚ್ ವೈಸ್ ಹಾಕೋಬೇಕಾಗುತ್ತೆ. ಅಂದ್ರೆ ನಮ್ಗೆ ಕಂಟಿನ್ಯೂಸ್ ಆಗಿ ನಮ್ಗೆ ಮೇವು ಸಿಗ್ತಾ ಇರಬೇಕು. ಸೊ ಏಕದಳದ ಮೇವನ್ನ ನಾವು 3 ಭಾಗ ಹಾಕಿದ್ರೆ 1 ಭಾಗ ದ್ವಿದಳ ಮೇವನ್ನ ಹಾಕ್ಲೇಬೇಕಾಗುತ್ತೆ. ಅವಾಗ ಮಾತ್ರ ಅದು ಒಂದು ಉತ್ತಮವಾದ ಮಾಂಸದ ಇಳುವರಿ ಆಗಿರ್ಬೋದು, ಹಾಲಿನ ಇಳುವರಿ ಆಗಿರ್ಬೋದು ಕೊಡುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಬಡಕ್ಲ ಆಗ್ಬಿಟ್ಟು ನಮ್ಗೆ ಏನು ಮಾಂಸದ ಇಳುವರಿ ಕೂಡ ಬರೋದಿಲ್ಲ. ಈ ಬಹುವಾರ್ಷಿಕ ಗಿಡಗಳು ಇದಾವೆ ಅಂದ್ರಲ್ಲಿ ಯಾವುವು? ಮುಖ್ಯವಾಗಿ ಗಿನಿ ಹುಲ್ ಅಂತ ಬರುತ್ತೆ, ಆಮೇಲೆ ಹೈಬ್ರಿಡ್ ನೇಪಿಯರ್ ಅಂತ ಬರುತ್ತೆ. ಅದರ ಜೊತೆಗೆ ನಾವು ಮೇವಿನ ಮರಗಳನ್ನು ಕೂಡ ಹಾಕೋಬಹುದು. ಅಂದರೆ ಬಾರ್ಡ್ರ್ ಸುತ್ತಲೂ ಮುಖ್ಯವಾಗಿ ಅಂದರೆ ನುಗ್ಗೆ ಚೊಗಚೆ ಇದೆ, ಆಮೇಲೆ ಸೂಬಬುಲ್ ಇದೆ, ಆಮೇಲೆ ಗೊಬ್ಬರ ಗಿಡ ಅಂತಿದೆ, ಅದನ್ನು ಕೂಡ ಹಾಕೋಬೇಕಾಗತ್ತೆ. ಈ ಭೂಮಿ ಇದ್ದಂಥವ್ರು ಇದನ್ನೆಲ್ಲ ಮಾಡಬಹುದು, ಭೂಮಿ ಇಲ್ಲದವರು ಸಾಕಾಣಿಕೆ ಮಾಡಬಹುದು. ಮಾಡಬಹುದು, ಸ್ವಲ್ಪ ಪ್ರಮಾಣದಲ್ಲಿ ಜಾಗ ಅಂತೂ ಬೇಕಾಗುತ್ತೆ. ಈಗ ನಾವು ಏನಿಲ್ಲ ಅಂದ್ರೆ ಒಂದು 20 ಗುಂಟೆ ಅಥವಾ 10 ಗುಂಟೆ ಜಾಗದಲ್ಲಿ ಕೂಡ ನಾವು ಕುರಿ ಮೇಕೆ ಸಾಕಾಣಿಕೆಯನ್ನು ಮಾಡ್ಕೋಬಹುದು. ಹಸಿರು ಮೇವನ್ನ ಸ್ವಲ್ಪ ಬೆಳ್ಕೊಳ್ಳೇಬೇಕಾಗುತ್ತೆ, ಇಲ್ಲಾಂದ್ರೆ ಈಗ ಮೇವಿನ ಮರಗಳನ್ನ ಕೂಡ ಬೆಳ್ಕೋಬಹುದು, ಬಾರ್ಡರ್ ಆಗಿ ಬೆಳ್ಕೋಬಹುದು. ಸೊ ಅದ್ರ ಜೊತೆಗೆ ಅಜೋಲಾ ಅನ್ನುವಂತ ಒಂದು ಇದು ಬರುತ್ತೆ, ಪರ್ಯಾಯ ಬೆಳೆ ಅಂತ ಹೇಳ್ತೀವಿ ಅದನ್ನ. ಇದು ನೀರಿನ ಮೇಲೆ ಬೆಳೆಯುವಂತಹ ಪಾಚಿ ಸಸ್ಯ, ಇದನ್ನ ಕೂಡ ನಾವು ಒಂದು ಪ್ರೋಟೀನ್ ಯುಕ್ತವಾದ ಆಹಾರವಾಗಿ ಕೊಡಬಹುದು. ಇದಕ್ಕೇನು ಬಹಳ ಜಾಗ ಬೇಕಾಗುದಿಲ್ಲ, ಇದನ್ನ ನಾವು ಟ್ರೇಸ್ ಅಲ್ಲಿ ಕೂಡ ಬೆಳ್ಕೋಬಹುದು. ಅಂದ್ರೆ ಒಂದು 10-10 ಅಡಿ ಇರುವಂತಹ ಜಾಗದೊಳಗೆ. ಈಗೇನು ತರಕಾರಿ ಟ್ರೇಸ್ಗಳು ಬರ್ತಾವಲ್ಲ, ಅದು ಕ್ಲೋಸ್ಡ್ ಇರಬೇಕು. ಈ ಅಜೋಲಾ ಬೆಳೆಯೋಕ್ಕೆ ಮುಖ್ಯವಾದ ಕೆಲವೊಂದು ಅಂಶಗಳು ಅಂತಂದ್ರೆ, ಇದನ್ನ ನೆರಳಲ್ಲಿ ನಾವು ಬೆಳಬೇಕಾಗುತ್ತೆ, ಅಂದ್ರೆ ಕೌನೆಳ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಬೆಳಿಬೇಕಾಗುತ್ತೆ. ಪ್ರಖರವಾದ ಬಿಸಿಲು ಬಿಸಿಲು ಬೇಕಾಗಿಲ್ಲ. ಆಮೇಲೆ ಇದ್ರದ್ದು ನೀರಿನ ಆಳವನ್ನು ಕೂಡ ಮುಖ್ಯ ಆಗುತ್ತೆ. ಇದು 1-1.5 ಅಡಿ ಮಾತ್ರ ಇರಬೇಕು, ಯಾಕಂದ್ರೆ ಇದ್ರದ್ದು ಅಜೋಲಾ ಏನು ಬೇರುಗಳು ಇರ್ತಾವಲ್ಲ ಚಿಕ್ಕದಿರುತ್ತೆ, ಇದು ನೀರಿನ ಮೇಲೆ ತೇಲೋದ್ರಿಂದ. ಸೊ ನೀರಿನ ಆಳ ಕೂಡ ನಾವು 1-1.5 ಅಡಿ ಮಾತ್ರ ಇಡಬೇಕು. ಸೊ ಅದ್ರ ಜೊತೆಗೆ ಫಾಸ್ಫರಸ್ ಯುಕ್ತವಾದ ಒಂದು ಮಣ್ಣನ್ನಾಗಿರ್ಬೋದು, ಆಮೇಲೆ ಸಗಣಿಯನ್ನು ಕೂಡ ಹಾಕಿ ಇದನ್ನ ಬೆಳೆಸಬೇಕಾಗುತ್ತೆ. ಸೊ ನಾವು ಇದನ್ನ ತೆಗೆದಂಗೆ ಇದು ಕೂಡ ಹರಡ್ತಾ ಹೋಗುತ್ತೆ. ರೈತರು ಇದನ್ನ ಒಂಥರ ಅಂದ್ರೆ 0 maintenance ಅಲ್ಲಿ ಕೂಡ ಬೆಳೆದ್ ಬಿಟ್ಟು ಇದನ್ನ ಕೊಡಬಹುದು. ಕುರಿ ಮೇಕೆಯು ಗರ್ಭ ಧರಿಸಿದಂತ ಸಂದರ್ಭದೊಳಗೆ ಹೆಚ್ಚಿನ ಕಾಳಜಿ ಏನಾದ್ರು ಬೇಕಾಗುತ್ತಾ? ಹಾ, ನಿಜವಾಗ್ಲೂ ಬೇಕಾಗುತ್ತೆ. ಇನ್ನೇನು ಇಳಿಯೋದು ಒಂದು 15-20 ದಿನದ ಮುಂಚೆನ ನಾವು ಕೆಲವೊಂದು ಪಾಲನೆ ಪೋಷಣೆಗಳನ್ನು ಮಾಡಬೇಕಾಗುತ್ತೆ. ಅಂದರೆ ನಾವು ದಾನಿ ಮಿಶ್ರಣ ಅಂತ ಏನು ಹೇಳಿದ್ನಲ್ಲ, ಅದನ್ನು ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ. 1/2 kg ಕೊಡ್ತಾ ಇದ್ರೆ ಒಂದು 100 ಗ್ರಾಮ್ನ ಜಾಸ್ತಿ ಕೊಡಬೇಕಾಗತ್ತೆ. ಆಮೇಲೆ ಅದನ್ನೇನು ಮೇಯ್ಲಿಕ್ಕೆ ಕೂಡ ಬಿಡಬಾರ್ದು, ಯಾಕೆಂದ್ರೆ ಕೆಲವೊಂದು ಸರಿ ಅದು ಅಬಾರ್ಷನ್ ಅಥವಾ ಕಂದ ಹಾಕುವ ಸಾಧ್ಯತೆ ಇರುತ್ತೆ. ಈಗ ಒಂದ್ಸಲ ಗರ್ಭ ಧರಿಸಿದ್ರೆ ಎಷ್ಟು ಮರಿ ಕೊಡಬಹುದು ಅಂದಾಜು? ಇದು ತಳಿಗಳ ಮೇಲೆ ಹೋಗುತ್ತೆ. ಈಗ ನಾವು ಮೇಕೆ ತಳಿಗಳ ಅಂತಂದ್ರೆ ಮುಖ್ಯವಾಗಿ 1 ಅಥವಾ 2 ಕೊಡುವಂತ ಪ್ರಾಣಿಗಳು ಇದಾವೆ, ಆಮೇಲೆ 4 ಕೊಡುವಂತ ತಳಿಗಳು ಇದಾವೆ. ಎವರೇಜ್ ಸಹಜವಾಗಿ 2 ಅಂತ ಹೇಳ್ತೀವಿ. 4 ಅಪರೂಪ ಅಪರೂಪ, ಮತ್ತೆ ಒಂದು ಬದುಕೋದು ಇಲ್ಲ ಅವು. ಸೊ 2 ಬದುಕಿದ್ರೆ ಒಂದ್ ಸತ್ತು ಹೋಗುತ್ತೆ, ಈ ತರ ಆಗುತ್ತೆ. ಅಂದ್ರೆ 4 ಮರಿ ಹಾಕಿತು ಅಂತ ಅಂದಾಗ ಅಷ್ಟು ಮರಿಯನ್ನು ಬದುಕಲ್ಲ. ಅಂದ್ರೆ ಕೆಲವೊಂದು ಸಾರಿ ಬದುಕುತ್ತೆ, ಅಪರೂಪ. ಯಾಕಂದ್ರೆ ಆಹಾರದ ಕೊರತೆ ಆಗಿರ್ಬೋದು, ಅದು ಆಹಾರ ಬಹಳ ಮುಖ್ಯ ಆಗುತ್ತೆ, ಬೆಳವಣಿಗೆಯಲ್ಲಿ ಕೂಡ ಕೊರತೆ ಆಗುತ್ತೆ. ಮರಿಗಳಂತೂ ಪಾಲನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ನಾವು ರೈತರಿಂದ ನಾವು ಕೇಳಿದೀವಿ ಮರಿಗಳು ಸತ್ತು ಹೋಗುತ್ತೆ ಅಂತ. ಅದು ಸತ್ತು ಹೋಗ್ಲಿಕ್ಕೆ ಮುಖ್ಯವಾದ ಕಾರಣ ಅಂದ್ರೇನು, ಮುಖ್ಯ ಆಹಾರ. ಅದಕ್ಕೆ ಸರಿಯಾಗಿ ಹಾಲನ್ನು ಕುಡಿಸದೇ ಇರೋದು, ಯಾಕಂದ್ರೆ ಇಳಿದ ತಕ್ಷಣ ಏನು ಮಾಡಬೇಕು ಅಂದ್ರೆ ಗಿಣ್ಣದ ಹಾಲು ಅಂತ ಬರುತ್ತೆ. ಸೊ ಅದನ್ನು ನಾವು ಕುಡಿಸ್ಲೇಬೇಕಾಗುತ್ತೆ. ಅದು ಒಂದು ಪೋಷಕಾಂಶ ಭರಿತವಾದ ಹಾಲು ಅಂತ ಹೇಳ್ತೀವಿ. ಸೊ ಅದನ್ನು ಸರಿಯಾಗಿ ಕುಡಿಸೋದಿಲ್ಲ. ಆಮೇಲೆ 2-3 ತಿಂಗಳವರೆಗೂ ಹಾಲನ್ನು ಕುಡಿಸ್ಲೇಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನಾವು ಜಂತುನಾಶಕ ಔಷಧನ ಕೂಡ ಕೊಡಬೇಕು. ಯಾವಾಗ ಕೊಡಬೇಕು ಅಂತಂದ್ರೆ ಮುಖ್ಯವಾಗಿ 1 ವಾರ ಮೇಲ್ಪಟ್ಟು, ಅಂದ್ರೆ 7-10 ದಿನಕ್ಕೆ ನಾವು ಮೊದಲೇ ಡೋಸನ್ನ ಕೊಡಬೇಕಾಗುತ್ತೆ ಜಂತುನಾಶಕ ಔಷಧನ. ಆಮೇಲೆ 1 ತಿಂಗಳಾದ್ಮೇಲೆ ಮತ್ತೊಂದು ಡೋಸನ್ನ ಕೊಡಬೇಕು. ಆಮೇಲೆ 3 ತಿಂಗಳಿಗೊಮ್ಮೆ ನಾವು ಜಂತುನಾಶಕ ಔಷಧಗಳನ್ನ ಕೊಡಬೇಕಾಗುತ್ತೆ. ಇಲ್ಲಿ ನಾವು ಜಂತುನಾಶಕ ಔಷಧಗಳನ್ನ ಏನು ಉಪಯೋಗ ಮಾಡ್ತೀವಲ್ಲ, ಪ್ರತಿ ಟೈಮ್ ನಾವು ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅದಕ್ಕೆ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗುತ್ತೆ. ಅಂದ್ರೆ ಜಂತುನಾಶಕ ಔಷಧಗಳು ಬೇರೆ ಬೇರೆ ತರ ಇರ್ತವೆ. ಸೊ ಅದನ್ನ ನಾವು ಬೇರೆ ಬೇರೆ ಜಂತುನಾಶಕ ಔಷಧಗಳನ್ನ ಉಪಯೋಗಿಸಿಕೊಂಡು ಮರಿಗಳನ್ನ ನಾವು ಕಾಪಾಡ್ಕೋಬಹುದು. ಮರಿ ಇದ್ದಾಗ ಮಾತ್ರ ಕೊಡೋದು ಅಥವಾ ದೊಡ್ಡದಾದ್ಮೇಲೂ ಕೂಡ ಕೊಡಬಹುದು. ಯಾಕಂದ್ರೆ ವರ್ಷದಲ್ಲಿ ನಾವು ಏನಿಲ್ಲ ಅಂದ್ರೆ 2 ಸರಿ ಜಂತುನಾಶಕ ಔಷಧನ ಕೊಡ್ಲೇಬೇಕು, ಕುರಿ ಆಗಿರ್ಬೋದು ಅಥವಾ ಮೇಕೆ ಆಗಿರ್ಬೋದು. ಈ ರೀತಿ ಲಸಿಕೆ ಕೊಡುವುದು ಒಂದಾಯ್ತು, ಆಹಾರ ಕೊಡುವುದಂತದ್ದು. ಈಗ ಹಾಲು ಎಷ್ಟು ದಿನ ಕುಡಿಯುತ್ತೆ ಆನಂತರ ನಾವು ಮೇವೆ? ಮುಖ್ಯವಾಗಿ ಅದು ಏನಿಲ್ಲ ಅಂದ್ರೆ 1 ತಿಂಗಳವರೆಗೂ ಕಂಟಿನ್ಯೂಸ್ ಹಾಲು ಕುಡಿತಾ ಇರುತ್ತೆ. ನಾವು 3 ತಿಂಗಳವರೆಗೂ ಹಾಲನ್ನ ಕುಡಿಸ್ಬೇಕಂತ ಹೇಳ್ತೀವಿ. ಸೊ ಅದು 1 ತಿಂಗಳಾದ್ಮೇಲೆ ಸ್ವಲ್ಪ ಮೆಲುಕು ಹಚ್ಚಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆವಾಗ ನಾವು ಒಂದು ಒಣ ಹುಲ್ಲು ಅಥವಾ ಇದನ್ನ ಮುಂದೆ ಇಡಬೇಕು. ಬಟ್ ಬಹಳ ಇಡುವಂಗಿಲ್ಲ, ಯಾಕಂದ್ರೆ ಅದರಲ್ಲಿ ಹೊಟ್ಟೆ ಇನ್ನೂ ಡೆವಲಪ್ ಆಗಿರೋದಿಲ್ಲ. ಸೊ ಆದ್ದರಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ 3 ತಿಂಗಳು ಇರುವಾಗ ಅದಕ್ಕೆ ಸ್ವಲ್ಪ ದಾನಿ ಮಿಶ್ರಣನೂ ಕೊಡ್ಬೋದು, ಆಮೇಲೆ ಒಣ ಹುಲ್ಲು, ಆಮೇಲೆ ಹಸಿ ಹುಲ್ಲನ್ನು ಕೂಡ ಕೊಡಬೇಕಾಗತ್ತೆ. ಕೆಲವೊಂದು ಸರಿ ಏನಪ್ಪಾ ಅಂದ್ರೆ ಮರಿಗಳು ಜಾಸ್ತಿ ಇದ್ದಾಗ ಅದಕ್ಕೆ ಹಾಲು ಅದಕ್ಕೆ ಸರಿಯಾಗಿ ಸಿಗೋದಿಲ್ಲ. ಸೊ ಅವಾಗ ನಾವು ಏನ್ ಮಾಡ್ಬೇಕು, ಬೇರೆ ಪ್ರಾಣಿಯಿಂದ ಹಾಲನ್ನು ಕಲೆಕ್ಟ್ ಮಾಡಿ ನಾವು ಕುಡಿಸ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಮರಿಗಳು ಅಲ್ಲಿ ಕೂಡ ಸಾಯುವಂತ ಸಾಧ್ಯತೆ ಬಹಳ ಇರುತ್ತೆ. ಅಂದ್ರೆ ಈಗ ಸಹಜವಾಗಿ ನಾವು ಈ ಹಾಲನ್ನ ಕರೆದು ಒಂದು ಪಾತ್ರೆಯಲ್ಲಿ ಹಾಕಿ ಕುಡಿಸೋದು ಒಳ್ಳೇದು, ನೇರವಾಗಿ ಬಿಡೋದು ಒಳ್ಳೇದು? ಅದರಲ್ಲಿ ಎರಡೂ ತರ ಲಾಭನ ಇದೆ, ನಷ್ಟನೂ ಇದೆ. ಈಗ ನಾವು ಬಹಳ ಮರಿಗಳು ಇದ್ರೆ ನಾವು ಕರೆದ್ ಬಿಟ್ಟು ಕುಡಿಸಿದ್ರೆ ಒಳ್ಳೇದು, ಯಾಕಂದ್ರೆ ಸಮ ಪ್ರಮಾಣದಲ್ಲಿ ಅದಕ್ಕೆ ಈಗ 4 ಹುಟ್ಟಿದ್ರೆ ಅದಕ್ಕೆ ಹಾಲು ಸಾಲೋದಿಲ್ಲ. ಸೊ ಅದರಿಂದ ನಾವು ಏನಿಲ್ಲ ಅಂದ್ರೆ ಒಂದು 100 ml 200 ml ಡೈಲಿ ಕುಡಿಸ್ತಾ ಇದ್ರೆ ಅದಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಬರುತ್ತೆ. ಈಗ ನಾವು ಒಂದೇ ಬಿಟ್ಟಿರುವೆ ಅಂತಂದ್ರೆ 2-3 ಮರಿಗಳು ಇದ್ದು ಅಂತಂದ್ರೆ ಸೊ ಅದಕ್ಕೆ ಹಾಲು ಸಾಲೋದಿಲ್ಲ. ಸೊ ಅದರ ಜೊತೆಗೆ ಹಾಲಿನ ಏನು ಇಳುವರಿ ಇರುತ್ತಲ್ಲ ಕಡಿಮೆ ಆಗುತ್ತೆ. ಏನಂದ್ರೆ ಕೆಲವೊಂದು ಜನ ಮರಿಯನ್ನು ತಂದು ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತಾವ್ರು ಅಲ್ವಾ, 4 ತಿಂಗಳದ ಮರಿ ತರೋದು, 12 ತಿಂಗಳ ಮರಿ ಹಿಂಗೆಲ್ಲ, ಅವ್ರಿಗೆ ಒಂದು ಕಿವಿ ಮಾತು ಇಲ್ಲ ಅಲ್ವಾ, ಇಷ್ಟು ತಿಂಗಳ ಮರಿ. ಯೂಶ್ವಲಿ ಹಂಗೆ ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇರೋದೇ ಅದಕ್ಕೆ. 3 ತಿಂಗಳ ಮೇಲ್ಪಟ್ಟೆ ಯಾವುದೇ ಒಂದು ಗಂಡು ಕುರಿ ಆಗಿರ್ಬೋದು ಮೇಕೆನ ತರ್ತಾರೆ. ಆಮೇಲೆ 6 ಅಥವಾ 8 ತಿಂಗಳವರೆಗೂ ಅದನ್ನ ಸಾಕೊಂಡು ಅದನ್ನ ದೇಹದ ತೂಕವನ್ನು ಜಾಸ್ತಿ ಮಾಡಿ ಆಮೇಲೆ ಮಾರಾಟ ಮಾಡ್ತಾರೆ. ಇಲ್ಲಿ ರೋಗವನ್ನು ತಡೆಗಟ್ಟಬೇಕಾದ್ರೆ ಲಸಿಕೆ ಮುಖ್ಯ, ಸ್ವಚ್ಛತೆ ಮುಖ್ಯ. ಕುರಿ ಮೇಕೆಯಲ್ಲಿ ಕರಳು ಬೇನೆ ಅಂತ ರೋಗ ಬರುತ್ತೆ, ಆಮೇಲೆ PPR ಅನ್ನೋಂತೂ ಬರುತ್ತೆ, ಆಮೇಲೆ ಕುರಿ ಸಿಡುಬು ಅಂತ ಬರುತ್ತೆ, ಆಮೇಲೆ ಬ್ಲೂಟಂಗ್ ಅಂತ ಇದೆ. ಈ ತರ ಹಲವಾರು ಬ್ಯಾಕ್ಟೀರಿಯಾ ಮತ್ತು ವೈರಾಣು ರೋಗಗಳಿದಾವೆ. ಅದರಲ್ಲಿ ನಾವು ಮುಖ್ಯವಾಗಿ ಲಸಿಕೆಯನ್ನ ಅಂದ್ರೆ ರೋಗ ಬರದಂತೆ ನಾವು ತಡೆಗಟ್ಟಲು ಕರಳು ಬೇನೆ ಲಸಿಕೆಯನ್ನ ಹಾಕಬೇಕಾಗುತ್ತೆ. ಇದನ್ನ ನಾವು ಮುಂಗಾರು ಪೂರ್ವದಲ್ಲಿ ಹಾಕಬೇಕಾಗುತ್ತೆ. ಯಾವುದೇ ಒಂದು ನಾವು ಲಸಿಕೆಯನ್ನು ಹಾಕಬೇಕಂದ್ರೆ 3 ಮೇಲ್ಪಟ್ಟು ಮರಿಗಳಿಗೆ ಹಾಕಬೇಕಾಗುತ್ತೆ. ಸೊ ಇದನ್ನು ವರ್ಷದಲ್ಲಿ ಒಂದ್ಸರಿ ಕರುಳು ಬೇನೆ ಲಸಿಕೆಯನ್ನು ಹಾಕಿದ್ರೆ ಒಳ್ಳೆಯದು. ಆಮೇಲೆ PPR ಲಸಿಕೆಯನ್ನು ವರ್ಷದಲ್ಲಿ 2 ಬರುತ್ತೆ ಇದು. ಆಮೇಲೆ ಇನ್ನೊಂದು ಬ್ಲೂಟಂಗ್ ಅಂತ ಬರುತ್ತೆ, ಇದು ಕೂಡ ವರ್ಷದಲ್ಲಿ 2 ಹಾಕಿದ್ರೆ ಒಳ್ಳೆಯದಿದು. ಸೊ ಅದರ ಜೊತೆಗೆ ನಾವು ಕಾಲು ಬಾಯಿ ಬೇನೆ ಲಸಿಕೆಯನ್ನು ಕೂಡ ಹೇಳ್ತೀವಿ. ಅದು ಮುಖ್ಯವಾಗಿ ಹಸು ಮತ್ತು ಎಮ್ಮೆಗಳಲ್ಲಿ ಇರೋದು. ಬಟ್ ಕೆಲವೊಂದು ಭಾಗದಲ್ಲಿ ಏನಾಗುತ್ತಪ್ಪ ಅಂದರೆ ಇದು ಕಾಲು ಬಾಯಿ ಬೇನೆ ಗಾಳಿ ಮುಖಾಂತರ ಹರಡೋದ್ರಿಂದ ನಾವು ಕುರಿ ಮೇಕೆಗೂ ಕೂಡ ಹಾಕ್ಸಿ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಒಂದ್ಸರಿ ಅದು ರೋಗ ಬಂದ್ಬಿಟ್ರೆ ನಾವು ಅದು ಸಾವಿನ ಪ್ರಮಾಣ ಬಹಳ ಜಾಸ್ತಿ ಆಗುತ್ತೆ, ಉತ್ಪಾದಕ ಶಕ್ತಿ ಕಡಿಮೆ ಆಗುತ್ತೆ. ಈಗ ನಾವು ಸಾಕಾಣಿಕೆ ಮಾಡಬೇಕಾದ್ರೆ ಹೊಸ ತಂತ್ರಜ್ಞಾನಗಳು ಏನಾದ್ರು? ಇದು ಆಧುನಿಕ ಹಣ್ಣು ಕಿತ್ತಲು ಕೂಡ ಕೆಲವೊಂದು ಅಂದ್ರೆ ಸುಸ್ಥಿರವಾದ ಒಂದು ತಂತ್ರಜ್ಞಾನ ಅಂತ ಹೇಳಬಹುದು. ಸಮಗ್ರವಾಗಿ ಕುರಿ ಮೇಕೆ ಮತ್ತೆ ಕೋಳಿ ಸಾಕಾಣಿಕೆ ಘಟಕ ಅಂತ ಬಂದಿದೆ. ಈಗ ರೈತರಾಗಿರ್ಬೋದು, ಗ್ರಾಮೀಣ ಯುವಕರಾಗಿರ್ಬೋದು, ಅಥವಾ ಸಿಟಿಯಲ್ಲಿ ಇರುವಂತಹ ಯುವಕರಾಗಿರ್ಬೋದು, ಅವರಿಗೆ ಯಾರಿಗೆ ಕಡಿಮೆ ಜಾಗ ಇರುತ್ತಲ್ಲ ಅವರು ಈ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೋಬಹುದು. ಅಂದ್ರೆ ಸಮಗ್ರವಾಗಿ ಕುರಿ ಮೇಕೆ ಸಾಕಾಣಿಕೆಯಿಂದ ಲಾಭ ಮತ್ತೆ ಕೆಳಗಡೆ ಕೋಳಿ ಸಾಕಾಣಿಕೆಯಿಂದ ಲಾಭ. ಇದರಲ್ಲಿ ಮುಖ್ಯವಾಗಿ ಅಂದ್ರೆ ನಾವು ಇದು ಕೊಟ್ಟಿಗೆ ಪದ್ಧತಿ ಅಂತ ಹೇಳ್ತೀವಿ. ನಾವು ಏನಾದ್ರೂ ಕೊಟ್ಟಿಗೆ ಪದ್ಧತಿಯಲ್ಲಿ ಅಂದ್ರೆ ಎತ್ತರವಾದ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆಯನ್ನು ಮಾಡ್ಕೋಬೇಕು ಅನ್ನುವಂತ ಒಂದು ಪ್ಲಾನ್ ಇದ್ರೆ ಕೆಳಗಡೆ ನಾವು ಕೋಳಿ ಸಾಕಾಣಿಕೆ ಕೂಡ ಮಾಡ್ಕೋಬಹುದು. ಸೊ ಇದೊಂದು ಸುಸ್ಥಿರವಾದ ಪದ್ಧತಿ. ಇದರಲ್ಲಿ ನಾವು ಯಾವ ತರ ಲಾಭ ಪಡ್ಕೋಬಹುದು ಅಂತಂದ್ರೆ, ನಾವು ಒಂದು ಕುರಿ ಮತ್ತು ಮೇಕೆ ಸಾಕಾಣಿಕೆಯಿಂದ ಲಾಭ ಬರುತ್ತೆ. ಆಮೇಲೆ ಅದ್ರದ್ದೇನು ಹಿಕ್ಕಿ ಬೀಳುತ್ತಲ್ಲ ಅದು ಕೂಡ ಕೋಳಿಗೆ ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ನಾವು ನಾಟಿ ಕೋಳಿನ ಆಗಿರ್ಬೋದು, ಆಮೇಲೆ ಇಂಪ್ರೂವ್ಡ್ ವೆರೈಟಿ ಕೋಳಿಗಳನ್ನು ಕೂಡ ಬಿಡ್ಬೋದು. ಅಂದ್ರೆ ಮುಖ್ಯವಾಗಿ ನಮ್ಮ ಕರ್ನಾಟಕ ತಳಿಗಳಾದ ಗಿರಿರಾಜ ಇದೆ, ಸ್ವರ್ಣಧಾರ ಇದೆ, ಆಮೇಲೆ ಕಲರ್ಡ್ ಬ್ರಾಯ್ಲರ್ ಅಂತ ಇದ್ದಾವೆ, ಅವನು ಕೂಡ ಬಿಡ್ಬೋದು. ಬಟ್ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಏನಪ್ಪ ಅಂದ್ರೆ, ಇಲ್ಲಿ 4 ವಯಸ್ಸಿನ ಮೇಲ್ಪಟ್ಟ ಕೋಳಿ ಮರಿಗಳನ್ನ ಅಲ್ಲಿ ಬಿಡಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಆಮೇಲೆ ಕೆಲವೊಂದು ಲಸಿಕೆಗಳು ಬರ್ತವೆ ಕೋಳಿ ಸಾಕಾಣಿಕೆಯಲ್ಲಿ. ಆ ಲಸಿಕೆಗಳನ್ನ ಎಲ್ಲ ಕೊಟ್ಟು ಬಿಟ್ಟಾದ್ಮೇಲೆ 5 ವಯಸ್ಸಿನ ಮರಿಗಳನ್ನ ನಾವು ಅಲ್ಲಿ ಬಿಡಬೇಕಾಗುತ್ತೆ. ಇದನ್ನ ನಾವು ಯಾವ ತರ ಉಪಯೋಗ ಮಾಡ್ಕೋಬಹುದು ಅಂತಂದ್ರೆ, ಈಗ ಏನಿಲ್ಲ ಅಂತಂದ್ರು ಕುರಿ ಮೇಕೆಗೆ ಒಂದು 10-15 ಫುಟ್ ಜಾಗ ಬೇಕಾಗುತ್ತೆ. ಒಂದು 500 ಫುಟ್ ಜಾಗ ಇದೆ ಅಂತಂದ್ರೆ ನಾವು ಏನಿಲ್ಲ ಅಂದ್ರೆ ಒಂದು 30-40 ಕುರಿಗಳನ್ನ ಅಥವಾ ಮೇಕೆಗಳನ್ನ ಸಾಕೋಬಹುದು. ಕೆಳಗಡೆ ಏನಿಲ್ಲ ಅಂದ್ರೆ ಒಂದು 400-500 ಕೋಳಿಗಳನ್ನ ಸಾಕೋಬಹುದು. ಅಂದ್ರೆ ಪ್ರತಿ ಒಂದು ಕುರಿ ಮೇಕೆಗೆ 8-10 ಕೋಳಿಯನ್ನ ಸಾಕೋಬಹುದು ಕೆಳಗಡೆ. ಸೊ ಅದೇನು ಹಿಕ್ಕೆ ಬಿಡುತ್ತಲ್ಲ ಅದ್ರ ಸುತ್ತಲೂ ಏನು ಒಂದು ಮ್ಯಾಗಟ್ಸ್ ಅಂತ ಫಾರ್ಮ್ ಆಗುತ್ತೆ, ಅಂದ್ರೆ ತತ್ತಿ ಇಡೋದಾಗಿರ್ಬೋದು. ಇದು ಏನಾಗುತ್ತೆ ಅಂದ್ರೆ ಪ್ರೋಟೀನ್ ಯುಕ್ತವಾದ ಆಹಾರ ತಯಾರಾಗುತ್ತೆ.

Thank you.